ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಭತ್ತದ ಬೆಳೆ ಬೇಸಾಯ ಅನುಭವ ಕುರಿತು ಎನ್ ಶಿವಕುಮಾರ್ ಅವರೊಂದಿಗೆ ಹಾಗೂ ಮಲ್ಲಿಗೆ ಕೃಷಿ ಕುರಿತು ಶ್ರೀ ಕೆ ಎಂ ಶಿವಪ್ರಕಾಶ್ ಅವರೊಂದಿಗಿನ ಸಂದರ್ಶನಗಳನ್ನು ಕೇಳುವಿರಿ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ ಸಲಹೆ ಚಿಕಿತ್ಸೆ ಆಪ್ತ ಸಮಾಲೋಚನೆ ಉಚಿತ ಗರ್ಭಿಣಿ ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ ಆರೈಕೆ ಸಲಹೆ ಚಿಕಿತ್ಸೆ ಉಚಿತ ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ ರೈತ ಬಂಧುವರೇ, ಈಗ ಕೇಳಿ ಮಲ್ಲಿಗೆ ಕೃಷಿ ಕುರಿತು ಶ್ರೀ ಕೆ ಎಂ ಶಿವಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನು. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಹೂವಿನ ಹಡಗಲಿ ತಾಲೂಕು ಹೊನಕನಹಳ್ಳಿಯ ಮಲ್ಲಿಗೆ ಕೃಷಿಕ ಕೆ ಎಂ ಶಿವಪ್ರಕಾಶ್ ಅವರಿದ್ದಾರೆ. ಸುಮಾರು 60 ವರ್ಷಗಳ ಹಿನ್ನೆಲೆ ಹೊಂದಿರುವ ಮಲ್ಲಿಗೆ ಕೃಷಿ ಇವರದು. ಬನ್ನಿ, ಇವರ ವಿವಿಧ ಅನುಭವಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ. ಶಿವಪ್ರಕಾಶ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ನಂದು ಒಂದು ಕುತೂಹಲದ ಪ್ರಶ್ನೆ ಏನು ಅಂತಂದ್ರೆ, ಹೂವಿನ ಹಡಗಲಿಗೆ ಯಾಕೆ ಈ ಹೆಸರು ಬಂದಿದೆ ಅಂತೀರಿ? ಹಿಂದೆ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಹೂವಿನ ಹಡಗಲಿಯಿಂದ ಮಲ್ಲಿಗೆ ಹೂವನ್ನು ಕಳಿಸ್ತಿದ್ರು. ಆ ಸಂದರ್ಭದಲ್ಲಿ ಈ ಊರಿಗೆ ಮಲ್ಲಿಗೆ ನಾಡು ಹೂವಿನ ಹಡಗಲಿ ಅಂತ ಹೆಸರು ಬಂತು. ಇಲ್ಲಿ ಒಂದು ಅರ್ಚಕ ವರ್ಗವಿತ್ತು ಹಡಗಲಿಯಲ್ಲಿ. ಅರ್ಚಕ ವರ್ಗದವರು ಪ್ರತಿನಿತ್ಯ ಸಾಯಂಕಾಲ ಮೊಗ್ಗುಗಳನ್ನು ಬಿಡಿಸಿ ವಿರೂಪಾಕ್ಷೇಶ್ವರನ ಸನ್ನಿಧಿಗೆ ನದಿಯ ಮೂಲಕ ತೆಪ್ಪದಲ್ಲಿ ಕಳಿಸ್ತಿದ್ರು. ಅವಾಗ ಡ್ಯಾಮ್ ಗಿಮಿ ಏನೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಹಂಪಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಪೂಜೆಗಾಗಿ ಬೆಳಗ್ಗೆ 6 ಗಂಟೆ ಮುಡುಪಾಗಿ ಹೂಗಳು ಹೋಗ್ತಿದ್ವು. ಅಂದಿನಿಂದ ಈ ಊರಿಗೆ ಹೂವಿನ ಹಡಗಲಿ ಎಂದು ಹೆಸರು ಬಂದಿತ್ತು. ಆ ಕಾರಣದಿಂದ ಇಡೀ ಊರಿಗೆ ಹೂವಿಗೆ ಹೆಸರುವಾಸಿ ಆಗಿದ್ದರಿಂದ ಹೂವಿನ ಹಡಗಲಿ ಅಂತ ಹೆಸರು ಬಂತು. ಸುಮಾರು 60 ವರ್ಷಗಳಿಂದ ತಾವು ಈ ಹೂವಿನ ಕೃಷಿಯಲ್ಲಿದ್ದೀರಿ? ನಾವು 62 ಈ ಹೂವಿನ ಕೃಷಿಯಲ್ಲಿ ತೊಡಗಿದ್ವಿ. ಮೊಟ್ಟ ಮೊದಲಿಗೆ ಇದು ಬೇಲಿಯಲ್ಲಿ ಮತ್ತು ಬದುಗಳಲ್ಲಿ ಬೆಳೀತಿದ್ರು. ಇದನ್ನು ಅಭಿವೃದ್ಧಿಪಡಿಸಲು ಇಲ್ಲಿ ಸಿನಿಮ್ ಭಟ್ರ್ ಅಂತಂದು ಒಬ್ಬರು ರೈತರಿದ್ದರು. ಅವರು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಪಡಿಸಿಕೊಂಡು ಅವರು ಮಾರ್ಕೆಟ್ನಲ್ಲಿ 2 ಕೆಜಿ ಕೊಡ್ತಾಯಿದ್ರು. ಅದನ್ನು ಬೇರೆ ಒಬ್ಬರು ಇಲ್ಲಿ ನೀಲಪ್ಪ ಅಂತಂದು ಒಂದು ಯಜಮಾನ್ ಮನುಷ್ಯ ಇದೆ, ಅದರಲ್ಲಿ ಒಂದು 4-5 ಸಸಿ ತಂದು ನಮ್ಮ ಹನಕನಹಳ್ಳಿ ಗ್ರಾಮದಲ್ಲಿ ಅವ್ರ ತೋಟ ಇತ್ತು. ಆ ತೋಟದಲ್ಲಿ ಹಾಕಿದೆ. ಅವಾಗ ಆತೇನು ಮಾಡಿದೆ, ಒಂದು 10-15 ಸಸಿಯಿಂದ ಒಂದು 5 ಕೆಜಿ 6 ಕೆಜಿ ಹೂವನ್ನು ತೆಗಿಯಾಕೈತಿದ್ದೆ. ತೆಗೆಯಂಡು ಅವಾಗ ಬರೀ 50 ಪೈಸೆ ಕೆಜಿ ಹೂವು, 62 ಇಸ್ವಿಯಲ್ಲಿ 50 ಪೈಸೆ ಕೆಜಿ. ಅವನ್ನ ಅಭಿವೃದ್ಧಿಪಡಿಸಿ ಅಲ್ಲಿ ಇನ್ನೊಬ್ಬರು ಹನುಮರೆಡ್ಡಪ್ಪ ಅಂತಂದು ಒಬ್ಬ ರೈತ, ಆತ ಅದನ್ನೆಲ್ಲ ಸಸಿಗಳನ್ನು ಮಾಡಿ ತನ್ನ ಹೊಲಕ್ಕೆ 1-2 ಎಕರೆ ಹಚ್ಚಿದ. ಹಚ್ಚಿದಾಗ ಆತ ಅದರಿಂದ ಹೆಚ್ಚು ಹೂ ಬೆಳೆದು ಇಲ್ಲಿ ಮಾರ್ಕೆಟ್ ಸೇಲ್ ಮಾಡೋಕ್ಕೆ ಹತ್ತಿದೆ. ಅವಾಗ ಕೇವಲ 1 ರೂಪಾಯಿ ಕೆಜಿ 2 ರೂಪಾಯಿ ಕೆಜಿ ಹೂವನ್ನು ಮಾರಾಟ ಮಾಡ್ತದೆ. ಅದರಿಂದ ರೈತರ ಬೆಳವಣಿಗೆಯಲ್ಲಿ ಬರ್ತಾ ಹೆಚ್ಚಾಗ್ತದೆ. ಆಮೇಲೆ ಈ ಮಲ್ಲಿಗೆಯನ್ನು ಪ್ರತಿಯೊಬ್ಬ ರೈತನು ನಮ್ಮ ಹಡಗಲಿ ತಾಲೂಕಿನಲ್ಲಿ 1 ಎಕರೆಯಿಂದ 1/2 ಎಕರೆವರೆಗೆ ಪ್ರತಿ ರೈತರಿಗೂ ಒಂದು ವರದಾನ ಆಗಿದೆ. 1 ಎಕರೆ ಮಲ್ಲಿಗೆ ಇತ್ತಂದರೆ ಅವನಿಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮನೆ ಕೆಲಸಕ್ಕೆ ದುಡ್ಡಿನ ಅಡಚಣೆ ಇರೋದಿಲ್ಲ. ಯಾಕೆಂದರೆ ಪ್ರತಿ ವಾರನೂ ಅದರಿಂದ ದುಡ್ಡನ್ನು ಬರುತ್ತೆ. ಆ ಹೂವನ್ನು ಬಿಡಿಸಿ ಕೊಟ್ಟ ತಕ್ಷಣ ಪ್ರತಿ ಶನಿವಾರನೂ ಅವನಿಗೆ ಪೇಮೆಂಟ್ ಆಗ್ತದೆ. ಆ ಪೇಮೆಂಟ್ ಅಂತ ತನ್ನ ಮನೆ ಖರ್ಚುಗಳನ್ನ ಅವನು ನಡೆಸ್ಕೊಳ್ತಾ ಹೋಗ್ತಿದ್ದೆ. ಯಾವುದೇ ಸಹಕಾರ ಹತ್ರ ಹೋಗಿ ದುಡ್ಡು ಕೇಳೋ ಅಂತ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಇದು ಹೆಚ್ಚೆಚ್ಚು ಬೆಳೀತಾ ಈಗ 800 ಎಕರೆ ನಮ್ಮ ಹಡಗಲಿ ತಾಲೂಕಿನ ಮಲ್ಲಿಗೆ ಬೆಳೆದಿದೆ. 800 ಎಕರೆ ಎಷ್ಟು ಕ್ಷೇತ್ರದಲ್ಲಿ ಹೂವಿನಡಗಲಿ ತಾಲೂಕಿನಲ್ಲಿ ವಿಸ್ತೀರ್ಣದಲ್ಲಿ ಮಲ್ಲಿಗೆ ಕೃಷಿ ನಡೀತಾ ಇದೆ ಅಂತ ತಾವು ಹೇಳಿದ್ರಿ. ಸುಮಾರು 1962 ಈ ಮಲ್ಲಿಗೆ ಕೃಷಿಯಲ್ಲಿ ತಮ್ಮ ಕುಟುಂಬ ತೊಡಗಿಕೊಂಡಿದೆ. ಈಗ ಯಾವ ತಳಿಯ ಮಲ್ಲಿಗೆ ಕೃಷಿಯನ್ನು ಇಲ್ಲಿ ಮಾಡ್ತಾ ಇದ್ದೀರಿ ತಾವು, ಮತ್ತು ಈ ಮಲ್ಲಿಗೆ ತೋಟದ ನಿರ್ವಹಣೆಯ ಅನುಭವ ಹೇಗೆ ಶಿವಪ್ರಕಾಶ್? ಈಗ ನಾವು ಹಡಗಲಿ ಮಲ್ಲಿಗೆಯನ್ನು ನಾವು ನಿರ್ವಹಣೆ ಮಾಡ್ತೀವಿ. ಅದರ ಜೊತೆಯಲ್ಲಿ ಪಕ್ಕದಲ್ಲಿ ಒಂದು ದುಂಡು ಮಲ್ಲಿಗೆ, ಮೈಸೂರು ಮಲ್ಲಿಗೆ, ಅದನ್ನು ಈಗ ನಿರ್ವಹಣೆ ಮಾಡೋಕ್ಕೆ ಈಗ ಒಂದು 15 ವರ್ಷದಿಂದ ಸ್ಟಾರ್ಟ್ ಆಗಿದೆ, ಬೆಳವಣಿಗೆಯಲ್ಲಿ ಬಂದಿದೆ. ಈ ಮಲ್ಲಿಗೆಯನ್ನು ನಾವು ನಿರ್ವಹಣೆ ಮಾಡ್ಬೇಕಾದ್ರೆ ಗಿಡದಿಂದ ಸಸಿ ಮಾಡುವಾಗ ಗಿಡವನ್ನು 5 ಅಡಿ ಎತ್ತರ ಬೆಳೀತದೆ. ಅದರಲ್ಲಿರುವ ಟೊಂಗಿಗಳನ್ನು ಭೂಮಿಗೆ ಬಗ್ಗಿಸಿ ಅಲ್ಲಿ ಒಂದು ಪಾತ್ರೆ ತೆಗೆದು ಅದರಲ್ಲಿ ಮಣ್ಣನ್ನು ಹಾಕಿ ಅದು 2 ತಿಂಗಳು ಬಿಟ್ಟರೆ ಅದು ಬೇರುಗಳನ್ನು ಬಿಟ್ಕೊಂತೈತಿ. ಆ ಬೇರುಗಳು ಬಿಟ್ಟಿದ ಗಿಡಗಳನ್ನು ಕಟ್ ಮಾಡಿಕೊಂಡು ನಾವು ಅಭಿವೃದ್ಧಿ ಪಡಿಸ್ತೀವಿ. ಅಭಿವೃದ್ಧಿ ಪಡಿಸಿದಾಗ ಅವು ಪ್ರತಿ ವರ್ಷನೂ ಇದೇ ಥರನೇ ಬೆಳೆಸ್ಕೊಂತ ಹೆಚ್ಚೆಚ್ಚು ಕ್ಷೇತ್ರಗಳನ್ನ ಬೆಳೆದು ಆಮೇಲೆ ಪ್ರತಿಯೊಂದು ಸಸಿಗೆ 15-20 ರೂಪಾಯಿ ದರ ಇರುತ್ತೆ. ಬೇರೆ ತಾಲೂಕಿನವರು, ಬೇರೆ ಊರುಗಳವರು, ಬೇರೆ ಗ್ರಾಮಸ್ಥರು ಬಂದು ಇಲ್ಲಿಂದ ತೆಗೆದುಕೊಂಡೋಗಿ ಈಗ ಹಗರಿ ಮಣ್ಣಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲಿ ಒಂದು 600 ಎಕರೆ ಆಗಿದೆ. ಆಮೇಲೆ ಇಲ್ಲಿ ಮುಂಡ್ರಿಗೆಯಲ್ಲಿ ಒಂದು 5-6 ಎಕರೆ ಆಗಿದೆ ನಮ್ಮ ಒಂದು ನೋಡ್ತಕ್ಕಂತ ಇರೋದು. ಹೀಗಾಗಿ ಹೆಚ್ಚೆಚ್ಚು ಕಡೆಗೆ ಬೆಳವಣಿಗೆ ಆಗಿದೆ. ಮತ್ತು ಆಲೂರು, ತುಮಕೂರು ಹತ್ರ ಆಲೂರು ಅಂತ ಬರುತ್ತೆ, ಅಲ್ಲಿ ಆಗಿದೆ. ಆಮೇಲೆ ಕೊಪ್ಪಳದಲ್ಲೇ ಇದೆ, ಇಲ್ಲಿಂದನೇ ಎಲ್ಲ ಹೋಗಿದ್ದೆ ಸಸಿ. ಅಳಗುಂಡಿ, ಮುಂಡ್ರಿಗೆ ಹತ್ರ ಭಾಳ ಕಡೆಗೆ ವಿಸ್ತೀರ್ಣ ಹೆಚ್ಚಾಗಿದೆ. ಈಗ ಹೆಚ್ಚಾಗಿರೋದ್ರಿಂದ ಏನಂದ್ರೆ ನಮ್ಮ ಹಡಗಲಿ ಮಲ್ಲಿಗೆಗೆ ಮಾರ್ಕೆಟ್ನಲ್ಲಿ ಸ್ವಲ್ಪ ಬೆಲೆ ಕುಸಿತ ಕಾಣ್ತಾ ಇದ್ದೀವಿ. ಯಾಕೆ ಎಲ್ಲ ಕಡೆಗೆ ರೈತರು ಬೆಳೆಯೋಕ್ಕೈತಿದ್ರು, ನಮ್ಮಲ್ಲೇ ಬೆಳೆಯಕ್ಕೆ, ಆದರೆ ನಮ್ಮಲ್ಲಿ ಹೆಚ್ಚು ಇಳುವರಿ ಬರುತ್ತೆ. ಬೇರೆ ಕಡೆಗಿನ ಇಲ್ಲಿ ವಾತಾವರಣದ ಅನುಗುಣವಾಗಿ ಹೆಚ್ಚಿನ ಇಳುವರಿ ನಾವು ತೆಗಿತೀವಿ. 1 ಎಕರೆಗೆ ಕಡಿಮೆ ಅಂದ್ರೆ ನಾವು 1 ವರ್ಷಕ್ಕೆ ಕಡಿಮೆ ಅಂದರೆ 4 ಟನ್ನಿಂದ 8 ಟನ್ ತನಕ ತೆಗಿತೀವಿ. ಆ 8 ಟನ್ ಅಂತ ಬರ್ತದೆ. ಆದರೆ ಅವಾಗಿನ ಆದಾಯ 4 ರೂಪಾಯಿ ತಗೊಂಡ್ರು 2 ರೂಪಾಯಿ ತಗೊಂಡ್ರು ನಾವು ಲೇಬರಿಗೆ ಕೊಟ್ಟು ಸುಖವಾಗಿರ್ತಿದ್ವಿ. ಆವಾಗ ರೋಗದ ಬಾಧೆ ಇರ್ತಿದ್ದಿಲ್ಲ. ಆಮೇಲೆ ಮತ್ತೆ ಗೊಬ್ಬರದ ಅವಶ್ಯಕತೆ ಇಲ್ಲ, ನಾವು ಕೊಟ್ಟಿಗೆ ಗೊಬ್ಬರ ಬೆಳೆಸಿ ಅವನ್ನೆಲ್ಲ ಬಿಡ್ತಿದ್ವಿ. ಈಗೇನಾಗಿದೆ ಅಂದರೆ ರೋಗದ ಬಾಧೆ ಜಾಸ್ತಿ ಆಗಿದೆ, ಹವಾಮಾನದ ವೈಪರೀತ್ಯ ಇದೆ. ಆಮೇಲೆ ಪ್ರತಿ ವರ್ಷ ಬದಲಾವಣೆ ಕೀಟಗಳು ವಲಸೆ ಬರ್ತವೆ, ಬಂದು ಅವಕ್ಕೆಲ್ಲ ಹಾಳು ಮಾಡ್ತದೆ. ಹೀಗಾಗಿ ಖರ್ಚು ವೆಚ್ಚ ಜಾಸ್ತಿ ಆಗಿ ಮಾರ್ಕೆಟ್ನಲ್ಲಿ ಎಲ್ಲ ಕಡೆಗೆ ಹೂವು ಇರೋದ್ರಿಂದ ರೈತರಿಗೆ ಸ್ವಲ್ಪ ತೊಂದರೆಯಾಗಿದೆ. ಅದಕ್ಕೆ ಈಗ ನಾವು ದೂರದ ಪಟ್ಟಣಕ್ಕೆ ಇಲ್ಲಿಂದ ಹೂವನ್ನು ಸಾಗಿಸಲು ಅನುಕೂಲ ಮಾಡಿಕೊಳ್ಳುವಂತೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಅದನ್ನು ಇಂದಿನ ಬೆಳವಣಿಗೆಯನ್ನು ಅವರು ತೋಟಗಾರಿಕೆ ಇಲಾಖೆ ಪರಿಶೀಲಿಸಿ ಮುಂದೆ ನಾವು ಇದ್ರ ಕಾರ್ಯಕ್ರಮ ಕೊಡ್ತೀವಿ, ಅದನ್ನು ಪ್ರಯತ್ನ ಮಾಡ್ತೀವಿ ಅಂತ ನಮ್ಮಲ್ಲಿ ಭರವಸೆ ಕೊಟ್ಟಿದ್ದಾರೆ. ನಾವು ಅದರಂಗೆ ಬೆಂಗಳೂರು ಲಾಲ್ಬಾಗಿಗೆ ಹೋಗಿದ್ವಿ, ಅಲ್ಲಿ ಹೋದಾಗ ಅವರು ಗುಂಪುಗಳನ್ನು ಮಾಡಿ ಅದರಿಂದ ನೀವು ಬೇರೆ ಕಡೆ ಕಳಿಸೋ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಂದು ಅದರದೊಂದು ದಿನ ತರಬೇತಿಯನ್ನು ಇಟ್ಟಿದ್ರು. ಮುಂದೆ ಅದರದಿಂದ ಹೆಚ್ಚಿನ ಅನುಭವವನ್ನು ಕೊಟ್ಟು ರೈತರಿಗೆ ಬೆಳೆದು ಎಲ್ಲರೂ ಒಂದೇ ಕಡೆಗೆ ಹಾಲು ಸಂಗ್ರಹಣೆ ಹೆಂಗೆ ಮಾಡ್ತಾರೆ ಆ ಥರ ಸಂಗ್ರಹಣೆ ಮಾಡಿ ನಿಮ್ಮನ್ನು ಬೇರೆ ಮಾರ್ಕೆಟ್ಗೆ ಕಳಿಸೋ ವ್ಯವಸ್ಥೆ ಮಾಡ್ತೀವಿ, ನಿಮಗೆ ಆದಾಯ ಮಾಡಿಕೊಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಮಲ್ಲಿಗೆ ಬೆಳೆಗಾರರ ಸಂಘಟನೆಯನ್ನು ಈ ತಾಲೂಕು ಮಟ್ಟದಲ್ಲಿ ನೀವೇನಾದರೂ ಮಾಡ್ಕೊಂಡಿದ್ದೀರೋ ಹಾಗೆ? ಅಂದರೆ ಸಂಘಟನೆ ನಾವೇ ಒಂದು ಕೆಲವೊಂದು ರೈತರು, ಒಂದು 800 ರೈತರಲ್ಲಿ ಒಂದು 200-300 ಮಂದಿ ಸಂಘಟನೆ ಮಾಡ್ಕೊಂಡ್ವಿ. ಅದು ಎದಕ್ಕೆಂದರೆ ನಾವು ಮಾರ್ಕೆಟ್ಗೆ ಇಲ್ಲಿಂದ ಹೂ ಸಾಗಿಸೋಣ ಪೂರ್ತಕ್ಕೆ, ನಮ್ಮ ಹೂವಿನ ಇಲ್ಲಿ ಉಳಿದಂಗೆ ನೋಡ್ಕೊಳ್ಳೋ ಪೂರ್ತಕ್ಕೆ ಸಂಘಟನೆ ಮಾಡ್ಕೊಂಡ್ವಿ. ಪ್ರತಿಯೊಂದು ಮಾರ್ಕೆಟ್ ನಾವು ದಾವಣಗೆರೆ, ಗದಗು, ಹುಬ್ಬಳ್ಳಿ, ಆಮೇಲೆ ಭದ್ರಾವತಿ, ಶಿವಮೊಗ್ಗ ಇಷ್ಟು ಏರಿಯಾಕ್ಕೆ ನಾವು ಹೂ ಕಳಿಸ್ತೀವಿ. ಅವಕ್ಕೆಲ್ಲ ಈ ಸಂಘದಿಂದನೇ ಗಾಡಿಗಳನ್ನು ಮಾಡಿರ್ತೀವಿ. ಬೆಳಗ್ಗೆ ಒಟ್ಟು 6 ಗಾಡಿ ಹೋಗ್ತಿದ್ದೇವೆ ಇಲ್ಲಿ. ಬೆಳಗ್ಗೆ ದಾವಣಗೆರೆಗೆ 10 ವರೆಗೆ ಹೋಗುತ್ತೆ, ಗದಗ 11 ವರೆಗೆ ಗಾಡಿ ಹೋಗುತ್ತೆ, ಆಮೇಲೆ ಹುಬ್ಬಳ್ಳಿ 3 ಗಂಟೆಗೆ ಹೋಗುತ್ತೆ, ಶಿವಮೊಗ್ಗ 2 ಗಂಟೆಗೆ ಹೋಗುತ್ತೆ, ಮತ್ತು ದಾವಣಗೆರೆಗೆ ಮತ್ತೆ 2 ಗಂಟೆಗೆ 1 ಗಾಡಿ ಹೋಗುತ್ತೆ, ಹಾವೇರಿ 1. ಇಷ್ಟು ಗಾಡಿಗಳನ್ನು ನಮ್ಮ ಸಂಘದಿಂದ ನಿರ್ವಹಿಸ್ತೀವಿ. ಆಮೇಲೆ ನಾವು ಅದಕ್ಕೆ ನಿರ್ವಹಣೆ ಹೆಂಗಂದರೆ ಪ್ರತಿ ರೈತರಿಂದ 1 ಕೆಜಿಗೆ 3 ರೂಪಾಯಿದಿಂದ 5 ರೂಪಾಯಿ ತನಕ ಚಾರ್ಜ್ ಮಾಡ್ತೀವಿ. ಮೊದಲು ಕಡಿಮೆ ಮೊಗ್ಗಿದ್ದಾಗ 5 ರೂಪಾಯಿ ಚಾರ್ಜ್ ಮಾಡ್ತೀವಿ. ಆಮೇಲೆ ಹೆಚ್ಚು ಮಗ್ಗಾದಂಗೆಲ್ಲ ಮಾಲು ಜಾಸ್ತಿ ಆದಂಗೆಲ್ಲ 2 ರೂಪಾಯಿ 3 ರೂಪಾಯಿ ತನಕ ಫಿಕ್ಸ್ ಮಾಡಿ ಆ ದುಡ್ಡನ್ನು ತಗೊಂಡು ನಾವು ಆ ಗಾಡಿಯವರಿಗೆ ಮತ್ತು ಡ್ರೈವರ್ಗೆ ಮಾಮೂಲು ಏನು ಕೊಡಬೇಕು ಅವನ್ನೆಲ್ಲ ಕೊಟ್ಟು ಬಾಡಿಗೆಯನ್ನು ನಿರ್ವಹಿಸಿ ಬಂದು ಉಳಿದ ದುಡ್ಡನ್ನು ನಮ್ಮ ಸಂಘದ ಇದರಲ್ಲೇ ಇಟ್ಕೊಂಡಿರ್ತೀವಿ. ಯಾವುದೇ ಸಂದರ್ಭದಲ್ಲಿ ಗಾಡಿಗಳಿಗೆ ಏನಾರು ಆಯಿತು, ಯಾವುದೋ ಗಾಡಿ ಕೆಟ್ಟು ನಿಂತ್ಕೊಂಡು ಆ ಸಂದರ್ಭದಲ್ಲಿ ಬೇರೆ ಗಾಡಿ ಮಾಡಿ ಅಲ್ಲಿಗೆ ರೀಚ್ ಮಾಡೋಕೆ ಹೋದರೆ ಈ ಸಂಘವನ್ನು ನಾವು ರಚಿಸ್ಕೊಂಡಿವಿ. ಅದು ಈಗ 4 ವರ್ಷದ ಹಿಂದೆ ಅದು ರಿಜಿಸ್ಟ್ರೇಷನ್ ಮಾಡಿದ್ವಿ. ರಿಜಿಸ್ಟ್ರೇಷನ್ ಮಾಡಿದ ಅದಕ್ಕೆ ಇದು ಸಿಕ್ಕಿದೆ, ನ್ಯಾಷನಲ್ ಜಿಯೋಗ್ರಫಿ ಅವಾರ್ಡ್ ಸಿಕ್ಕಿದೆ. ಅದು ಮುಂದೆ ಸೆಂಟ್ರಲಿಂದ ಏನಾದ್ರು ಎರಡು ಬರ್ತದೆ ಅಂತ ಹೇಳಿದ್ದಾರೆ. ಅದನ್ನು ಮುಂದೆ ಪರಿಶೀಲಿಸಿ ಅದರ ಬಗ್ಗೆ ಏನೇನು ಸಿಗುತ್ತೆ ಅದನ್ನು ನಮ್ಮ ರೈತರಿಗೆ ಅನುಕೂಲ ಆಗಲಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಮಲ್ಲಿಗೆ ಕೃಷಿಯಲ್ಲಿ ಕಂಡುಬರುವಂಥ ರೋಗ ರುಜಿನಗಳಿಗೆ, ಕ್ರಿಮಿಕೀಟಗಳಿಗೆ ಯಾವ ರೀತಿಯ ನಿರ್ವಹಣೆ ಮಾಡ್ತೀರಿ ಮತ್ತು ಅದರ ಜೊತೆಗೆ ಇದಕ್ಕೆ ಬೇಕಾದಂಥ ತಾಂತ್ರಿಕ ಮಾಹಿತಿಯನ್ನು ಎಲ್ಲಿಂದ ಪಡ್ಕೊಳ್ತೀರಿ? ಇತ್ತೀಚಿನ ದಿನದಲ್ಲೇ ರೋಗಗಳು ಭಾಳ ಆಗಿದ್ದಾವೆ. ಆಮೇಲೆ ನೆಲದಲ್ಲಿ ಕೆಲವೊಂದು ಗೆದ್ದಲೆ ರೋಗ, ಆಮೇಲೆ ಬೇರ್ಕಡಿಯ ರೋಗ ಇವೆಲ್ಲ ಬರ್ತದೆ. ಇವನ್ನೆಲ್ಲ ನಿರ್ವಹಣೆಗಾಗಿ ತೋಟಗಾರಿಕೆ ಮತ್ತು ರಾಯಚೂರು ಕೃಷಿ ಸಂಪರ್ಕ ಕೇಂದ್ರದಿಂದ ಅಲ್ಲಿ ನಾವು ಪಡಿತೀವಿ. ಇಲ್ಲಿ ಕೀಟ ತಜ್ಞರು ಮತ್ತು ಹನುಮಂತಪ್ಪರು ಅಂತ ಇದ್ದಾರೆ, ಅವರು ನಮಗೆ ಕೇಳಿದ ತಕ್ಷಣ ಫೋನ್ನೆಲ್ಲ ಮಾಹಿತಿ ಕೊಡ್ತಾರೆ, ಒಂದ್ಸಲ ಭೇಟಿನೂ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮಗೆ ಬರೋ ರೋಗಗಳು ಮೊಟ್ಟ ಮೊದಲಿಗೆ ಮೈಟ್ಸ್ ಅಂತ ಬರುತ್ತೆ, ರೆಡ್ ಮಿಟ್ಸ್ ಅಂತ ಬರುತ್ತೆ. ಆ ರೆಡ್ ಮಿಟ್ಸ್ ಬಂದಾಗ ನಮಗೆ ಅವರು ವಾಮಿಟ್ ಹೊಡಿ ಅಂತ ಹೇಳ್ತಾರೆ, ಅವು ವಾಮಿಟ್ ಹೊಡಿತೀವಿ. ಆಮೇಲೆ ಇಲ್ಲ ಅಂದರೆ ಡೈಕೋಫಾಲ್ ಹೊಡಿ ಅಂತ ಹೇಳ್ತಾರೆ, ಅವನ್ನ ಸ್ಪ್ರೇ ಮಾಡ್ತಾರೆ, ಅವಾಗ ಅದು ಕಂಟ್ರೋಲ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಮಜ್ಜಿಗೆ ರೋಗ ಅಂತಂದರೆ ವೈಟ್ ಮೆಡಿಸ್ ಅಂತ ಬರ್ತೈತೆ, ಆ ಸಂದರ್ಭದಲ್ಲಿ ಡೈಕೋಫಾಲ್ನೂ ಉಪಯೋಗಿಸ್ತೀವಿ. ಇಲ್ಲದ್ರೆ ಸಲ್ಫರು ಮತ್ತು ವಾಮಿಟು ಇವೆರಡನ್ನಲ್ಲಿ ಯಾವುದಾದ್ರು ಒಂದು ಮಿಕ್ಸ್ ಇದು ಮಾಡಿ ಹೊಡಿತೀವಿ, ಕಡಿಮೆ ಆಗೈತೆ. ಇಲ್ಲಿ M45 ಇವನ್ನ ಹೊಡಿತೀವಿ. ಕಾಮನ್ ರೋಗಕ್ಕೆ ಮಾತ್ರ ಯಾವುದಾದ್ರೂ ಒಂದು ಎಣ್ಣೆನ ಸ್ಪ್ರೇ ಮಾಡ್ತಿರ್ತೀವಿ. ಬೇರೆ ಹುಳು, ಹಸಿರು ಹುಳುಗಳು ಇವೆಲ್ಲ ಬರ್ತೈತೆ, ಅವಕ್ಕೆಲ್ಲ ಬೇರೆ ಮಾಡ್ತೀವಿ. ಇವಕ್ಕೆ ಮಾತ್ರ ಅವ್ರು ಶಿಫಾರಸು ಮಾಡಿದ್ವಿ ಹೊಡಿಬೇಕು, ಹಂಗಾದ್ರೆ ಕಂಟ್ರೋಲಿಗೆ ಬರುತ್ತೆ. ಇದರ ಜೊತೆಗೆ ಈ ಮೊಗ್ಗುಗಳನ್ನು ಬೆಳೆಸಲಿಕ್ಕೆ ನಿಮಗೆ ಕೆಲಸಗಾರರ ಅವಶ್ಯಕತೆ ಕೂಡ ಭಾಳ ಇರುತ್ತೆ. ಸುಮಾರು ಎಷ್ಟು ಗಂಟೆಗೆ ನೀವು ಮೊಗ್ಗುಗಳನ್ನು ಬೆಳೆಸಲಿಕ್ಕೆ ಶುರು ಮಾಡ್ತೀರಿ ಮತ್ತು ಸರಿಸುಮಾರು ಇಲ್ಲಿ ಕೆಲಸಗಾರರ ಲಭ್ಯತೆ ಯಾವ ರೀತಿ ಇದೆ? ನಾವು ಮೊಗ್ಗುಗಳನ್ನು ಬಿಡಿಸಲು ಬೆಳಗ್ಗೆ 6:30 ಹಿಡಿದು ಮಧ್ಯಾಹ್ನ 1 ಗಂಟೆವರೆಗೆ ನಮಗೆ ಲೇಬರನ್ನು ಅವಶ್ಯಕತೆ ಇರ್ತದೆ. 1 ಎಕರೆಗೆ ಕಡಿಮೆ ಅಂದರೆ 15 ಜನ ಲೇಬರ್ ಬೇಕಾಗುತ್ತೆ. ಅದು ಮಧ್ಯ ಸ್ಟಾರ್ಟಿಂಗ್ನಾಗ 5 ಮಂದಿ ಸ್ಟಾರ್ಟ್ ಆಗುತ್ತೆ. ಇದು ಪ್ರಾರಂಭ ಆಗೋದು ಏಪ್ರಿಲ್ನಿಂದ, ಅದು ಕೊನೆಯಾಗೋದು ನವಂಬರ್ಗೆ ಅಥವಾ ಅಕ್ಟೋಬರ್ಗೆ. ಆ ಸಂದರ್ಭದಲ್ಲಿ ಕೊನೆಯಾಗತ್ತಂಗ ಮಧ್ಯಭಾಗ ಏಪ್ರಿಲ್ನಿಂದ ಜೂನ್ ಜುಲೈನಲ್ಲಿ ನಮ್ಗೆ ಹೆಚ್ಚು ಇಳುವರಿ ಬರುತ್ತೆ. ಅವಾಗ 1 ಎಕರೆಗೆ ಕಡಿಮೆ ಅಂದರೆ 15-20 ಲೇಬರ್ ಬೇಕಾಗುತ್ತೆ. ಅವರು ಒಬ್ಬ ಲೇಬರ್ಗೆ 1 ಕೆಜಿಗೆ 70 ರೂಪಾಯಿ ಕೊಡ್ತೀವಿ. 1 ಕೆಜಿ ಮಗ್ ಬಿಡಿಸೋಕ್ಕೆ 70 ರೂಪಾಯಿ ಕೊಡ್ತೀವಿ. ಅವರು ನಮ್ಮಲ್ಲೇ ಯಾರು ಅವೈಲೇಬಲ್ ಇಲ್ಲ ಅಂದರೆ ಇಲ್ಲಿ ಪಕ್ಕದ ಹಳ್ಳಿಗಳಿಂದ ತರ್ತೀವಿ. ಹಾಗಾಗಿ ನಮ್ಮ 800 ಎಕರೆ ಕೆಲಸಗಾರಿಗೆ ಕಡಿಮೆ ಅಂದರೆ ಇಲ್ಲಿ ತಿಪ್ಪಾಪುರ, ಕೊಯ್ಲಾರ್ಗಟ್ಟಿ, ಆಮೇಲೆ ಹೊನ್ನೂರು, ಹಡಗಲಿ, ಆಮೇಲೆ ಸೋಗಿ, ಹುಗಲೂರು, ಕಾಗನೂರು, ಇಷ್ಟು ಹಳ್ಳಿಗಳಿಂದ ಮಿರಕೂರಿನಳ್ಳಿ ಪುರ ನಗತಿ ಬಸಾಪುರ ಇಷ್ಟು ದೂರದಿಂದ ಅವ್ರನ್ನೆಲ್ಲ ವೆಹಿಕಲ್ನಾಗ ಕರ್ಕೊಂಬಿಡ್ತೀವಿ. ಒಂದು ವೆಹಿಕಲ್ನಾಗ ಟಾಟಾ ಎ ಸಿ ತಗೊಂಡು ಹೋಗ್ತೀವಿ, ಇಲ್ಲ ಅಂತಂದ್ರೆ ಆಟೋಗಳು ಇರ್ತವೆ, ಅವರಿಗೆಲ್ಲ ವಾರಕ್ಕೆ ಇಷ್ಟಂತ ಫಿಕ್ಸ್ ಮಾಡಿಬಿಡ್ತೇವೆ. ಒಂದು ಆಟೋ ಇಲ್ಲಿ ತಿಪ್ಪಾಪುರದಿಂದ 5 ಮಂದಿ ಹತ್ತಿಸ್ಕೊಂಬಂದ್ರೆ ಒಂದು ವಾರಕ್ಕೆ 1,000 ರೂಪಾಯಿ, ಆಮೇಲೆ ಹೊನ್ನೂರಿಂದ ಹತ್ತಿಸ್ಕೊಂಬಂದ್ರೆ ಅವ್ರಿಗೆ 1,500 ರೂಪಾಯಿ. ಈ ಥರ ಫಿಕ್ಸ್ ಮಾಡ್ಕೊಂಡು ಅವ್ರವ್ರು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಲೇಬರ್ಗಳನ್ನೆಲ್ಲ ಕರ್ಕೊಂಬಿಡ್ತೀವಿ. ಕಡಿಮೆ ಅಂದರೆ ಒಂದು ಸೀಸನ್ಗೆ 1 ಎಕರೆಗೆ 50 ಮಂದಿ ಕೂಲಿಕಾರನ್ನ ಮೇಂಟೈನ್ ಮಾಡ್ತಾರೆ, 50 ಮಂದಿ ಕೂಲಿಕಾರ ಬದುಕ್ತಾರೆ ಇದರಿಂದ ನಿರ್ವಹಣೆ ಆಗಿದ್ದಾರೆ. ಯಾಕಂದರೆ ಮಗ್ಗು ಬಿಡಿಸೋರಿಂದ ಹಿಡಿದು ಅಲ್ಲಿ ಕೆಲಸ ಮಾಡೋರಿಂದ ಎಣ್ಣೆ ಹೊಡೆಯೋರಿಂದ, ಆಮೇಲೆ ಬಿಡಿಸಿದ ಮೇಲೆ ಆ ಹೂವನ್ನು ತಗೊಂಡೋಗಿ ವೆಹಿಕಲ್ಗೆ ಹಾಕಿದ್ರು, ವೆಹಿಕಲ್ಗೆ ಹಾಕಿದ ಮೇಲೆ ಅಲ್ಲಿ ಮಾರ್ಕೆಟ್ನೆಲ್ಲ ತೊಗೊಂಡು ಅವರೆಲ್ಲ ಮಧ್ಯವರ್ತಿಗಳಿಗೆ ಮಾರಿ ಅವ್ರಿಗೆ ನಮಗೆಲ್ಲ ಹಣ ಸಂದಾಯಿದ್ಮೇಲೆ ಇಷ್ಟು ಮಂದಿ 1 ಎಕರೆಗೆ 50 ಮಂದಿ ಜನರಿಗೆ ಉದ್ಯೋಗ ಕೊಟ್ಟಂಥ ಖುಷಿ ನಮಗೆ. ಮಲ್ಲಿಗೆ ಕೃಷಿ ಇಷ್ಟು ಜನಕ್ಕೆ ಇಷ್ಟು ಕುಟುಂಬಗಳಿಗೆ ಬೆಂಬಲವಾಗಿ ನಿಂತಿದೆ ಮಲ್ಲಿಗೆ ಕೃಷಿ. ಇಲ್ಲಿ ನನಗೊಂದು ಪ್ರಶ್ನೆ ಅಂದರೆ ಶಿವಪ್ರಕಾಶ್, ಹಡಗಲಿ ಮಲ್ಲಿಗೆಗೂ ಮತ್ತು ಇತರ ಮಲ್ಲಿಗೆಗೂ ಏನು ವ್ಯತ್ಯಾಸ ಇದೆ? ಇದು ಹಡಗಲಿ ಮಲ್ಲಿಗೆ ಪ್ರಾರಂಭದಲ್ಲಿ ಏಪ್ರಿಲಲ್ಲಿ ಪ್ರಾರಂಭ ಆದರೆ 5 ತಿಂಗಳು ನಮಗೆ ಸತತವಾಗಿ ಉದ್ಯೋಗ ಕೊಡುತ್ತೆ. ಬೇರೆ ಮಲ್ಲಿಗೆ ಆ ಥರ ಇಲ್ಲ. ಕಾಕಡ ಮಲ್ಲಿಗೆ ಏನಾಗುತ್ತೆ, ಅದು ನವಂಬರಿಂದ ಸ್ಟಾರ್ಟ್ ಆಗುತ್ತೆ, ಅದು ಮಾರ್ಚ್ ಏಪ್ರಿಲ್ಗೆ ಮುಗಿದೋಗುತ್ತೆ. ಅದು ಹೆಂಗೆ ಅಂದರೆ ಒಂದು ದಿನ 10 ಕೆಜಿ ಬಂದರೆ ಒಂದಿನ 2 ಕೆಜಿ ಬರುತ್ತೆ. ಇದು ಹಾಗೆ ಅಲ್ಲ, ಇದು ಇವತ್ತು 1 ಕೆಜಿ ಬಂದರೆ ಮರುದಿನ 2 ಕೆಜಿ, 3 ಕೆಜಿ, 10 ಕೆಜಿ, 15 ಕೆಜಿ ಏರಿಕೆ ಅಂತ ಹೋಗಿ ಕೊನೆ 2 ತಿಂಗಳು ಮಾತ್ರ ಕಡಿಮೆ ಹಾಕಿ ಅಂತ ಹೋಗುತ್ತೆ. ಹಾಗಾಗಿ ಒಂದು ವರ್ಗದವರಿಗೆ ಕೆಲಸಗಾರರಿಗೆ ಯಾವುದೇ ತೊಂದರೆ ಇಲ್ಲದ ಕೆಲಸ ಕೊಡ್ತೀವಿ. ಆಮೇಲೆ ನಮಗೆ ಯಾವುದೇ ತೊಂದರೆ ಇಲ್ಲದಂಗೆ ಅದಕ್ಕೆ ನಮಗೆ ಉಪಯೋಗಕ್ಕೂ ನಮಗೆ ದುಡಿಮೆಗೂ ಅನುಕೂಲ ಆಗುತ್ತೆ. ಅದರಿಂದ ಕಡಿಮೆ ಅಂದರೆ ಈಗಿನ ದರದಲ್ಲಿ 200 ರೂಪಾಯಿ ರೇಟ್ ಸಿಕ್ಕರೆ ರೈತರಿಗೂ ಅನುಕೂಲ, ನಮಗೆ ಕೂಲಿಕಾರಿಗೂ ಕೊಡೋಕೆ ಅನುಕೂಲ ಆಗುತ್ತೆ. ಅದ್ರ ಒಳಗೆ ಏನಾರ ಆಯ್ತು ಅಂದರೆ ನಮಗೆ ಅವ್ರ ಕಮಿಷನ್ನು ಲೇಬರ್ಗೆ ಎಣ್ಣೆ ಹೊಡೆದವರಿಗೆ ಕೊಟ್ಟು ನಮ್ಮ ರೈತರು ಲಾಭ ಆಗಲ್ಲ. ಇದು ಇಷ್ಟೆಲ್ಲ ತೊಂದರೆಗಳ ನಡುವೆ ಕೂಡ ಸುಮಾರು 60 ವರ್ಷಗಳಿಂದ ಮಲ್ಲಿಗೆ ಕೃಷಿಯನ್ನು ನೀವು ಮಾಡಿಕೊಂಡು ಬರ್ತಾ ಇದ್ದೀರಿ, ಅದರ ಅನುಭವ ತಮಗಿದೆ. ಆರ್ಥಿಕವಾಗಿ ಈ ಮಲ್ಲಿಗೆ ಕೃಷಿಕರಿಗೆ ಯಾವ ರೀತಿ ಲಾಭ ಆಗಿದೆ ಮತ್ತು ಅವರು ಎಷ್ಟು ಸದೃಢವಾಗಿದ್ದಾರೆ ತಮ್ಮ ಅನುಭವದ ಪ್ರಕಾರ? ನಾವು 62 ಮಡಿಕೆಂತ ಬಂದಾಗ 75-80 ಇಸ್ವಿ ತನಕ ಭಾಳ ನೆಮ್ಮದಿಯಾಗಿದ್ವಿ. ಅವಾಗ ರೋಗ ರುಜಿನಗಳು ಭಾಳ ಕಡಿಮೆ ಇದ್ವು. ಆಮೇಲೆ ಕೆಲಸಗಾರರು ಸಾಕಷ್ಟು ಸಿಗ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಲೇಬರ್ಗಳಿಗೂ ಕಷ್ಟ ಆಗಿದೆ. ಆಮೇಲೆ ಈ ಸರಕಾರಿ ಗೊಬ್ಬರ ಮತ್ತು ಕೀಟನಾಶಕಗಳ ಅವಶ್ಯಕತೆಯೇ ಇಲ್ಲದಲ್ಲೇ ಈಗ ಮುಲುಗಿ ಬೆಳೆಯಲ್ಲ. ಹಾಗಾಗಿ ಈಗ ಸದೃಢತೆ ಕಡಿಮೆ ಆಗಿದೆ. ನಾವು ಮೊದಲೆಲ್ಲ ಏನು ಬರೀ ನೀರು ಹಾಸಿ ಸೆಗಣಿ ಗೊಬ್ಬರ ಹಾಕಿ ನಾವು ಮೊಗ್ಗರಿತಿದ್ವಿ. ಅವಾಗ ಲೇಬರಿಗೆ ನಾವು ಕೊಡ್ತಿದ್ದು ಬರೀ 2 ರೂಪಾಯಿ ಒಂದು ಕೆಜಿ ಏರಿಯಾಕ್ಕೆ, 5 ರೂಪಾಯಿ ಕೆಜಿ ಮಾಡ್ತಿದ್ವಿ. ಅವಾಗ ನಮ್ಗೆ ಸಂತೋಷ ಇರ್ತದೆ. ಯಾವ ವೆಹಿಕಲ್ ಇರ್ತದಲ್ಲ, ನಾವು ಬೆಳಗ್ಗೆ ಹೋಗ್ತಿದ್ವಿ, ನಡ್ಕೊಂಡು ಮಗ್ಗು ಬಿಡಿಸ್ಕೊಂಡಿದ್ದು ಕೈಯಾಗೆ ಹಿಡ್ಕೊಂಬಂದು ಕೊಟ್ಟು ಕಳಿಸ್ತಿದ್ವಿ. ಈಗ ಪ್ರತಿಯೊಬ್ಬರಿಗೂ ವೆಹಿಕಲ್ಗಳು ಬೇಕು, ಲೇಬರ್ ಕರ್ಕೊಂಬರಕ್ಕೆ ವೆಹಿಕಲ್ಗಳು ಬೇಕು, ನಾವು ಹೋಗೋಕ್ಕೆ ಸೈಕಲ್ ಮೋಟ್ರ್ ಬೇಕು. ಟೈಮ್ ಟೈಮ್ಗೂ ಆ ಮಗ್ಗು ತಗೊಂಬರಕ್ಕೆ ನಾವೆಲ್ಲ ಹಿಂದೆ ಒಬ್ಬ ಏಜೆಂಟ್ರು ಮಾಡಿರ್ತಿದ್ವಿ, ಅವನ್ನೆಲ್ಲ ತೋಟಕ್ಕೆ ಬಂದು ತಗೊಂಡು ಹೋಗ್ತಿದ್ವಿ, ಅವನಿಗೆ ವಾರಕ್ಕೆ ಇಷ್ಟು ಅಂತ ಕೊಡಿದ್ವಿ. ಈಗ ಯಾರು ಹಂಗೆ ಕೊಡಲ್ಲ, ನಾವೇ ಡೈರೆಕ್ಟಾಗಿ ತಗೊಂಬಂದು ಮಾರ್ಕೆಟ್ಗೆ ಹಾಕೊಂಬಂದು. ಇದರಿಂದ ಜನರಿಗೆ ಕೆಲಸ ಹತ್ತಿದೆ, ರೈತರಿಗೆ ಒಂದು ಸ್ವಲ್ಪ ತೊಂದರೆ ಆಗಿದೆ. ಈಗ ದುಡಿಮೆ ಮೊದಲನೇ ಅಷ್ಟು ಲಾಭದಾಯಕ ಇಲ್ಲ, ಆದರೆ ಏನು ರೀ 2 ತಿಂಗಳು ಮಾತ್ರ ರೈತರಿಗೆ ಲಾಭದಾಯಕ. ಏಪ್ರಿಲ್ ಮೇದಾಗ ಮದುವೆ ಸಮಾರಂಭ ಇರ್ತವೆ, ಸ್ವಲ್ಪ ರೇಟ್ ಆಗಿರ್ತೈತಿ, ಅವಾಗೆಲ್ಲ ಚೆನ್ನಾಗಿರ್ತೀವಿ. ಯಾವಾಗ ರೇಟ್ ಬಿತ್ತು ಅಂದ ತಕ್ಷಣ ನಾವು ಮೊಗ್ಗು ಹರ್ಸೋದು ಬಿಡ್ತೀವಿ, ಕಡಿಮೆ ಮಾಡ್ತೀವಿ. ಹೆಚ್ಚು ಮೊಗ್ಗು ಹರಿದ್ರೆ ಅಲ್ಲಿ ಮಾರ್ಕೆಟ್ನಾಗ ಬೆಲೆ ಇರೋಲ್ಲ, ಅವ 40 ರೂಪಾಯಿ 30 ರೂಪಾಯಿ 50 ರೂಪಾಯಿ 100 ರೂಪಾಯಿ ಲಾಸ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಲೇಬರಿಗೆ ಕೊಟ್ಟು ಆಟೋದನಿಗೆ ಕೊಟ್ಟು ನಾವು ಖಾಲಿ ಇರ್ತೀವಿ. ಆದರೂ ಬಿಡೋಂಗಿಲ್ಲ, ಯಾಕೆಂದ್ರೆ ಬಿಟ್ಟರೆ ಅದು ಹೋಗೋ ಮತ್ತೆ ಕೆಟ್ಟೋಗುತ್ತೆ. ಈ ದೃಷ್ಟಿಯಿಂದ ನಾವು ಮೊದಲೆಲ್ಲ ಲಾಭ ತಗೊಂಡಿರ್ತೀವಲ್ಲ, ಹಂಗಾಗಿ ಅದೇ ಅವ್ರಿಗೆ ಪೂರ್ತಿಯಾಗಲ್ಲ ಆಗುತ್ತಲ್ಲ, ಹಂಗೆ ನೆಡಿರಿ ಮತ್ತೆ ಮುಂದೆ ನಮಗೆ ರೇಟ್ ಸಿಗ್ತದೆ ಅಂದು ಹಿಂಗೆ ರೈತರ ಜೀವನ ಕಳೀತಾ ಬಂದಿದೆ. ಆದರೂ ಮಲ್ಲಿಗೆ ಕೃಷಿಯನ್ನು ಬಿಡೋಕ್ಕಾಗೋದಿಲ್ಲ, ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗಬೇಕು. ಯಾಕಂತಂದರೆ ಒಂದು ಸಾರಿ ಅಂಟಿದ ಮಲ್ಲಿಗೆ ಮತ್ತೆ ಅದು ಅಷ್ಟು ಸರಳವಾಗಿ ಬಿಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅದು. ಹೀಗಾಗಿ ಆ ನಿರಂತರತೆಯನ್ನು ನೀವು ಕಾಪಾಡ್ತೀರಿ. ಈಗ ಕೆಲಸಗಾರರಿಗೆ ನಿರಂತರವಾಗಿ ಕೆಲಸ ಕೊಡಬೇಕು, ಕೃಷಿ ನಿರಂತರವಾಗಿ ನಡೀತಾ ಇರಬೇಕು ಅನ್ನೋ ಉದ್ದೇಶದಿಂದ ಲಾಭ ಇರಲಿ ನಷ್ಟ ಇರಲಿ, ಒಂದು ದಿವಸ ನಷ್ಟ ಆದರೆ ಇನ್ನೊಂದು ದಿವಸ ಲಾಭ ಬರುತ್ತೆ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಈ ಮಲ್ಲಿಗೆ ಕೃಷಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ ಅಂಥೇಳಿ ಹೇಳಿದಿರಿ. ಶಿವಪ್ರಕಾಶ್, ನಿಮ್ಮೆಲ್ಲ ಅನುಭವಗಳನ್ನು ಕೇಳಿ ನಮ್ಮ ರೈತ ಮಿತ್ರರಿಗೂ ಕೂಡ ಸಾಕಷ್ಟು ಖುಷಿಯಾಗಿರುತ್ತೆ, ಮತ್ತು ಅವರಲ್ಲೂ ಕೂಡ ತಾವು ಮಾಡುವ ಕೃಷಿ ಕೆಲಸದ ಬಗ್ಗೆ ಆಶಾಭಾವನೆ ಹುಟ್ಟಿರುತ್ತೆ ಅಂತೇಳಿ ಭಾವಿಸೋಣ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಲ್ಲಿಗೆ ಕೃಷಿ ಕುರಿತು ಶ್ರೀ ಕೆ ಎಂ ಶಿವಪ್ರಕಾಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರುಣ್ ನಾಯಕ್. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ, ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳಿ ಭತ್ತದ ಬೆಳೆ ಬೇಸಾಯ ಅನುಭವ ಕುರಿತು ಶ್ರೀ ಎನ್ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು. ಆತ್ಮೀಯ ರೈತ ಬಾಂಧವರೇ, ತಮಗೆಲ್ಲ ಸ್ವಾಗತ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ. ನಮ್ಮ ರೈತರ ಬದುಕಿನಲ್ಲಿ ಈ ಆಹಾರ ಬೆಳೆಗಳು, ಜೊತೆಗೆ ತೋಟಗಾರಿಕೆ ಬೆಳೆಗಳು, ಹಾಗೆಯೇ ಕೃಷಿ ಅರಣ್ಯೀಕರಣ ಕೂಡ ನಮ್ಮ ರೈತ ಬಾಂಧವರಿಗೆ ವರದಾನವಾಗಿ ಅವರ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ, ಅವರ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸಿವೆ. ಈ ನಿಟ್ಟಿನಲ್ಲಿ ನಮ್ಮ ರೈತರು ಬಹಳಷ್ಟು ದಿನಗಳಿಂದ ಆಹಾರ ಧಾನ್ಯಗಳನ್ನು ಬೆಳೆಯೋದರಲ್ಲಿ ಪರಿಣಿತಿಯನ್ನು, ಅನುಭವವನ್ನು ಪಡೆದುಕೊಂಡಂಥ ರೈತರು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಕೃಷಿಗೆ ಪೂರಕವಾದಂಥ ಬೇರೆ ಬೇರೆ ಕೃಷಿ ಅರಣ್ಯೀಕರಣ ಇರ್ಬೋದು, ತೋಟಗಾರಿಕೆ ಬೆಳೆಗಳಿರ್ಬೋದು, ಅಥವಾ ಹಣ್ಣಿನ ಬೆಳೆಗಳಿರ್ಬೋದು, ಈ ಬೆಳೆಗಳತ್ತೂ ಕೂಡ ಮುಖ ಮಾಡಿ ಅದರಲ್ಲಿ ಕೂಡ ಸಾಕಷ್ಟು ಯಶಸ್ಸನ್ನು ಕಂಡುಕೊಂಡಂಥ ರೈತರು ನಮ್ಮ ಮಧ್ಯೆ ಸಾಕಷ್ಟು ಜನರಿದ್ದಾರೆ. ಹೊಸಪೇಟೆ ತಾಲೂಕಿನ ರಾಮಸಾಗರ ಗ್ರಾಮದ ಪರಿಸರವು ಸಂಪೂರ್ಣವಾಗಿ ನೀರಾವರಿ ಪ್ರದೇಶ, ಜೊತೆಗೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಹೊಂದಿಕೊಂಡಂತೆ ಈ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಒಂದು ನೀರಾವರಿ ವ್ಯವಸ್ಥೆಯ ಆಧಾರದ ಮೇರೆಗೆ ಎಲ್ಲ ರೈತ ಬಾಂಧವರು ಈ ಬಾಳೆ ಬೆಳೆ ಮತ್ತು ಈ ಭತ್ತದ ಬೆಳೆಯನ್ನು ಬೆಳೆಯುವಲ್ಲಿ ಸಾಕಷ್ಟು ಪರಿಣಿತಿಯನ್ನು ಪಡೆದುಕೊಂಡಂಥ ರೈತರು. ಅಂಥ ರೈತರಲ್ಲಿ ರಾಮಸಾಗರದ ಎಸ್ ಶಿವಕುಮಾರ್ ಇವರು. ಇವರು ಈ ಭತ್ತದ ಬೆಳೆಯನ್ನು ಹೇಗೆ ಬೆಳೀತಾ ಇದ್ದಾರೆ, ಹೇಗೆ ಆ ಭತ್ತದ ಬೆಳೆಯ ಅನುಭವಗಳನ್ನು ಪಡೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನು ಮಾತನಾಡಿಸೋಣ, ಅವರ ಅನುಭವದ ನುಡಿಗಳನ್ನು ಕೇಳೋಣ. ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಎಸ್ ಶಿವಕುಮಾರ್ ಅವರಿಗೆ ಸ್ವಾಗತ ಹಾಗೂ ನಮಸ್ಕಾರ ತಮಗೆ. ನಮಸ್ಕಾರ ಸರ್. ಶಿವಕುಮಾರ್ ಅವರೇ, ತಮ್ಮ ಪರಿಚಯ ಮಾಡಿಕೊಡಿ ನಮ್ಮ ಎಲ್ಲ ರೈತರಿಗೆ. ನಮಸ್ಕಾರ ಸರ್, ನನ್ನ ಹೆಸರು ಶಿವಕುಮಾರ ಸರ್. 5 ಜನ ಇದ್ದೀವಿ ಸರ್, ನಾವು 3 ಗಂಡ್ಮಕ್ಳು 1 ಹೆಣ್ಣು ಮಗಳು ಸರ್. ಭತ್ತ ಬೆಳೆ ಮಾಡಾಕತ್ತೀವಿ ಸರ್. ನಾವು ಬೇರೆವು ಗುತ್ತಿಗೆ ಹಿಡ್ಕೊಂಡು ಮಾಡಾಡ್ತೀವಿ ಸರ್. ಗದ್ದೆಗಳವು, ಮನೆ ಭೂಮಿ 1.5 ಎಕರೆ ಐತಿ ಸರ್. ನಾವು ಪರ್ದು ಇದು ಮಾಡಿದ್ದು. ಶಿವಕುಮಾರ್ ಅವರ ತಮಗೆ ಭೂಮಿ ಇಲ್ಲದೆ ಇದ್ರು ಕೂಡ ಬೇರೆಯವರ ಜಮೀನನ್ನು ಗುತ್ತಿಗೆ ಆಧಾರದ ಮೇಲೆ ಇಟ್ಕೊಂಡು ಮಾಡ್ಲಿಕ್ಕೆ ಕಾರಣ ಏನು? ಬೇರೆ ವ್ಯವಸಾಯ ಇಲ್ಲಲ್ಲ ಸರ್, ಓದಿಲ್ಲ. ಇದ್ರ ಥರ ವ್ಯವಸಾಯ ಮಾಡಲಾರ್ದ ಕೂಲಿ 200 ರೂಪಾಯಿ ಕೊಡ್ತಾರೆ ಸರ್. ಮಧ್ಯಾಹ್ನ ತನಕ 1 ಗಂಟೆ 2 ಗಂಟೆ ತಕ್ಕಂಡು ಮಾಡಿಸ್ತಾರೆ ಸರ್. ಅದ್ರ ಬದಲು ನಮ್ಮದನ್ನು ಮಾಡಿಕೊಂಡ್ರೆ ನಾವು ಸ್ವಲ್ಪ ಏನೋ ಇದು ಹಾಕ್ತೀವಿ ಅಂತಂದು ಭೂಮಿಗಳು ಗುತ್ತಿಗೆ ಹೊಲಗಳು ಹಿಡ್ಕೊಂಡು ಮಾಡ್ತೀವಿ ಸರ್. ಎಕರೆಗೆ 15-16 ಕೊಡ್ತೀವಿ ಸರ್. ಬೆಳಿಗ್ಗೆ ಸರ್ 6 ತಿಂಗಳಿಗೆ ಸರ್ 13-14 ಕೊಡ್ತೀವಿ ಸರ್. 14 ಚೀಲ ಸರ್. ಈ ಗುತ್ತಿಗೆ ಒಪ್ಪಂದದ ಆಧಾರದ ಮೇಲೆ ಒಂದು ಬೆಳೆಗೆ 14-15 ಚೀಲಗಟ್ಟಲೆ ಈ ಭತ್ತವನ್ನು ಕೊಡ್ತೀರಿ. ಹಾಗೆಯೇ ಶಿವಕುಮಾರ್ ಅವರು, ಹೊರಭೂಮಿ ಬೇರೆ ಇದೆ ಅಂತ ಹೇಳಿದರೆ, ಹೊರಭೂಮಿಗೆ ಏನೇನು ಬೆಳೆ ಬೆಳಿತೀರಿ ಮತ್ತು ಅಲ್ಲಿ ಯಾವ ರೀತಿಯಾಗಿ ವ್ಯವಸಾಯವನ್ನು ಮಾಡ್ತೀರಿ? ಮೆಸಿನ್ ಗಿಡ ಬೆಳಿತೀವಿ ಸರ್. ನಾವು ಮೆಸಿನ್ ಗಿಡ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ ಸರ್. ಹತ್ತಿ ಕೂಡ ಬೆಳಿತೀವಿ ಸರ್. ಎತ್ತೆ ಭಾಳ ಸರ್ ಬೆಳೆದಿರಿ. ಅದು ಹತ್ತಿ ನಾಟಿನೇ ಮಾಡ್ತೀವಿ ಸರ್. ನಾಟಿನೇ ಮಾಡಿ ಸಾಲು ಕುಂಟೆರಿಗೆ ಟಿಲ್ಲರ್ ಹೊಡಿಸಿ ಕುಂಟೆರಿಗೆ ಎಲ್ಲ ಇದು ಮಾಡಿ ಇದು ಮಾಡೋ ತಟ್ಟಿಗೆಲ್ಲ ಒಂದು ಸ್ವಲ್ಪ ಆಳು ಖರ್ಚು ಬರ್ತದೆ ಸರ್. ಖರ್ಚು ಮಾಡಿ ಮತ್ತು ಅವೆಲ್ಲ ಸತು ಎಲ್ಲ ಹಾಕ್ಬೇಕು ಸರ್. ಅವಕ್ಕೆಲ್ಲ ಸತು ಹಾಕಿ ಗೊಬ್ಬರ ಇದು ಮಾಡಿ ಮಾಡ್ತಾಯಿದ್ದೀವಿ ಸರ್. ಈ ಭತ್ತವನ್ನು ಬೆಳಿಬೇಕಾದ್ರೆ ಹೇಗೆ ಗದ್ದೆಯನ್ನು ತಯಾರು ಮಾಡ್ಕೊಳ್ತಾರೆ? ಈ ಗದ್ದೆಯನ್ನು ತಯಾರಿ ಮಾಡ್ಕೊಂಡ ನಂತರ ಈ ಸಸಿಯನ್ನು ಹೇಗೆ ತಯಾರಿ ಮಾಡ್ಕೊಳ್ತಾರೆ? ಫಸ್ಟು ಪಟ್ಲರ್ ಹೊಡಿಸ್ತೀವಿ ಸರ್. ಪಟ್ಲರ್ ಹೊಡಿಸಿ ಒಣ ಬೀಜ ತರ್ತೀವಿ ಸರ್. ಪ್ಯಾಕೆಟ್ 30 ಕೆಜಿ ಸರ್, 1200 ರೂಪಾಯಿ ಬೀಳ್ತಾವೆ ಸರ್ ಒಂದು ಪ್ಯಾಕೆಟ್. ಅವು ತಂದು ಅವನ್ನ ಹಾಕಿ ಅಂತೀವಿ ಸರ್. ಎಕರೆಗೆ ಒಂದು ಪ್ಯಾಕೆಟ್ ಸರ್. ಅವು ಹಾಕಿ ನೆನೆ ಹಾಕ್ತೀವಿ ಸರ್. ಅವನ್ನ ನೆನೆ ಹಾಕಿ ಮತ್ತೆ 2 ದಿನ ಬಿಡ್ತೀವಿ ಸರ್ ನೀರಿನಾಗೆ. ಅವನ 2 ದಿನ ಬಿಟ್ಟು ಮತ್ತೆ ಆಮೇಲೆ ಮೇಲೆ ಎತ್ತಿಡ್ತೀವಿ ಸರ್. ಅವು ಸ್ವಲ್ಪ ಮಂಕು ಬರ್ತವೆ ಸರ್, ಮೂಗು ಬರ್ತವೆ ಸರ್, ಮೊಳಕೆ ಬರ್ತವೆ. ಆಮೇಲೆ ಅದನ್ನೆಲ್ಲ ಪಟ್ಲರ್ ಹೊಡ್ಸಿದ್ದು ಮಾನ ಹೊಡೆದು ಎಲ್ಲ ಅರಿ ಮಾಡಿ ಎಲ್ಲ ಇದು ಮಾಡಿ ಅದಕ್ಕೊಂದು ಸ್ವಲ್ಪ ಸತ್ತು ಹಾಕ್ತೀವಿ ಸರ್. ಫಸ್ಟಿಗೆ ಸತ್ತು ಹಾಕಿ ಉಗ್ತೀವಿ ಸರ್. ಉಗ್ಗಿದ ನಂತರ ಒಂದು 4-5 ದಿನ ಬಿಟ್ಟರೆ ಸ್ವಲ್ಪ ಬೇಸ್ ಬರ್ತವೆ ಸರ್. ಅವು ನಾಟಿನ ಕಾಣ್ತವೆ ಸರ್. ಅವಾಗಲೇ ಇವೆಲ್ಲ ನೀರು ತೆಗೆದು ಎಲ್ಲ ಇದು ಮಾಡಿ ಇದು ಮಾಡಿದರೆ ತಿಂಗಳಾಗ್ತದೆ ಸರ್. ತಿಂಗಳ ಮೇಲೆ ಹಸ್ತೀವಿ ಸರ್. ಅವನ್ನ ನಾಟಿನೇ ಮಾಡ್ತೀವಿ. ಅಷ್ಟೊತ್ತಿಗೆಲ್ಲ ಟಿಲ್ಲರ್ ಗಿಲ್ಲರ್ ಗದ್ದೆನೆಲ್ಲ ಹೊಡ್ಕೊಂತೀವಿ ಸರ್. ಹೊಡ್ಕೊಂಡು ಪಟ್ಲಾರು ಹೊಡ್ಕೊಂಡು ಎಲ್ಲ ಇದು ನೀಟಾಗಿ ಮಾಡ್ಕೊಂಡು ಮಾನ ಹೊಡ್ಕೊಂತೀವಿ ಸರ್. ಹೊಡ್ಕೊಂಡ ನಂತರ ಸಸಿ ಕಿತ್ತ ಕಾಳುಗಳಿಗೆ ಇದು ಮಾಡ್ತೀವಿ ಸರ್. ಎಳಿ ಎಲ್ಲ ಕಿಚ್ಚಿ ಹಚ್ಚಿಗೆ ಅಂತ ಬರ್ತೀವಿ ಸರ್. ಶಿವಕುಮಾರ್ ಅವರ 1 ಎಕರೆ ಭತ್ತದ ಗದ್ದೆ ನಾಟಿಗಾಗಿ ಎಷ್ಟು ತೂಕದ ಬೀಜವನ್ನು ಸಸಿಗಾಗಿ ಬಳಸ್ಕೊಳ್ತೀರಿ? 30 ಕೆಜಿ ಬಳಸ್ತೀವಿ ಸರ್. ಒಂದು ಎಕರೆಗೆ 30 ಕೆಜಿ ಬೇಕು ಸರ್. 30 ಕೆಜಿ ಬೆಳೆಸಿ ಹಾಕ್ಬೇಕು ಸರ್. ಅವನ್ನೆಲ್ಲ ಎಲ್ಲ ಮಾಡ್ಕೊಂಡು 30 ಕೆಜಿ ಆದರೆ ಹಾಕ್ತವೆ ಸರ್. ಇಲ್ಲದ್ರೆ ಹಾಕಲ್ಲ ಸರ್. ಮತ್ತೆ ಕಮ್ಮಿ ಆಗ್ತವೆ ಸರ್. ಅದು 1200 ರೂಪಾಯಿ ಸರ್ ಒಂದು ಪ್ಯಾಕೆಟ್ ಸರ್. ಹೊಸಗಿರಿ ಅಂತ ಐತೆ ಸರ್, ಇಲ್ಲಿ ಗಂಗಾವತಿರಿ ಹಾಕ್ತಾರೆ, ಅಲ್ಲಿ ತರ್ತೀವಿ ಸರ್ ಹೋಗಿ. ಈ ರೀತಿಯಾಗಿ ತಂದಂಥ ಬೀಜ ಅಲ್ಲಿ ಸಂಪೂರ್ಣವಾಗಿ ಸಸಿ ಆದ ನಂತರ ನಾಟಿ ಕ್ರಮವನ್ನು ಹೇಗೆ ಮಾಡ್ತೀರಿ ಸಸಿ ಹಚ್ಚೋದು? ಸಸಿ ಹಚ್ಚ ಸರ್ ಅದನ್ನೆಲ್ಲ ಇದನ್ನ ಮಾಡ್ಕೊಂಡಿರ್ತೀವಲ್ಲ ಸರ್. ಪಟ್ಲಾರ್ ಹೊಡಿತೀವಿ ಸರ್. ಟಿಲ್ಲರ್ ಹೊಡೆದು ಪಟ್ಲಾರ್ ಹೊಡ್ಕೊಂಡು ಎಲ್ಲ ಮಾನ ಹೊಡೆದು ಇದು ಮಾಡ್ತೀವಲ್ಲ ಸರ್. ಅವನ್ನ ಹಚ್ಚಿಗೆ ಅಂತ ಬರ್ತೀವಿ ಸರ್. ಹಚ್ಚಿಗೆ ಅಂತ ಬಂದಮೇಲೆ ಸ್ವಲ್ಪ ಬೀದಿ ಬಿಟ್ಟು ಗೇಣಿಗೊಂದು ಹಸ್ತಾರೆ ಸರ್. ಅವನ್ನೆಲ್ಲ ಹೆಣ್ಮಕ್ಳು ಹಸ್ತಾರೆ ಸರ್. ಅವೆಲ್ಲ ಸಸಿ ಹಾಕಿ ಅವನ್ನೆಲ್ಲ ರೆಡಿ ಮಾಡ್ಕೊಂಡ್ರೆ ಅವ್ರು ಹಚ್ಚಿಗೆ ಅಂತ ಬರ್ತಾರೆ ಸರ್. ಹಚ್ಚಿದ ನಂತರ 3 ದಿನ ಆದಮೇಲೆ ಕಳೆನಾಶಕ ಅಂತ ಬರ್ತದೆ ಸರ್. ಕಳೆನಾಶಕ ಉಗ್ಬೇಕು ಸರ್. ಅದಕ್ಕೆ ಕಳೆನಾಶಕ ಉಗ್ಗಿ 8 ದಿನಕ್ಕೆ ಸರ್ ಕಾಂಪ್ಲೆಕ್ಸು ಜಿಂಕ್ ಅಂತ ಬರ್ತದೆ ಸರ್. ಅದು ಉಗ್ಬೇಕು ಸರ್. ಏರಿಯಾ ಕಾಂಪ್ಲೆಕ್ಸು ಕಲಿಸಿ ಉಗ್ಬೇಕು ಸರ್. ಉಗ್ಗಿದ ನಂತರ ಅವಾಗ ಬೇಸು ಕುಡಿ ಕುಡಿ ಗದ್ದೆ ಬೇಸು ಬರ್ತದೆ ಸರ್. ಬಂದ ನಂತರ ಆಮೇಲೆ ಮತ್ತೆ 15 ದಿನ ಆದಮೇಲೆ ಇದು ಬಡ್ಡೆ ಗುಳಿಗೆ ಗೊಬ್ಬರ ಇದೆ ಕಾಂಪ್ಲೆಕ್ಸು ಏರಿಯಾ DAP ಅವೆಲ್ಲ ಹಾಕಿದ್ಮೇಲೆ ಬೇಸು ಬರ್ತದೆ ಸರ್. ಗದ್ದೆ ಇದಾಗ್ತದೆ ಸರ್. ಹಂಗಾಗಿ ಇದು ಮಾಡಿ. ಶಿವಕುಮಾರ್ ಅವರು, ಈ ಭತ್ತದಲ್ಲಿ ಅನೇಕ ರೋಗಗಳನ್ನು ಕಾಣ್ತೇವೆ, ಕೀಟಗಳನ್ನು ಕಾಣ್ತೇವೆ. ಬಂದಂಥ ಸಂದರ್ಭದಲ್ಲಿ ಇಂಥದೇ ರೋಗ ಇಂಥದ ಕೀಟ ಬಂದಿದೆ ಅಂತ ಹೇಗೆ ಪತ್ತೆ ಹಚ್ತೀರಿ ಮತ್ತು ಅದಕ್ಕೆ ನಿವಾರಣಾ ಕ್ರಮಗಳನ್ನು ಏನು ಯಾವ ರೀತಿಯಾಗಿ ಅನುಸರಿಸ್ತೀರಿ? ಅದಕ್ಕೆ ಸರ್ ಅವಾಗಲೇ ಬಡ್ಡೆ ತೆಗೆದು ನೋಡಿದ್ರಿ ಸರ್, ಒಂಥರ ಹುಳು ಟೈಪ್ ಇರ್ತೈತೆ, ಇಲ್ಲ ಒಂಥರ ಸಪ್ಪಗೆ ಇದಾಗಿರ್ತದೆ ಸರ್. ಎಲ್ಲ ಗದ್ದೆ ಗರಿ ಜಿಗಿದು ನೋಡ್ತೀವಿ ಸರ್. ಮತ್ತು ಹಿಂಗೆ ಇಲ್ಲದ್ರೆ ಒಳಮಾಡಿ ನೋಡ್ಬೇಕು ಸರ್. ಇಲ್ಲದ್ರೆ ಗರಿ ಗರಿ ಗರಿ ಗರಿ ಎಲ್ಲ ಹುಳ ತಿಂದಂಗೆ ಆಗಿರೋದು, ಇಲ್ಲದ್ರೆ ಈ ಥರ ಒಂಥರ ಗದ್ದೆ ಚೇಂಜೇ ಕಾಣಿಸ್ತಾ ಸರ್. ಗದ್ದೆದಲ್ಲಿ ಬೆಳವಣಿಗೆನ ಚೇಂಜ್ ಆಗ್ಬಿಡ್ತದೆ ಸರ್ ಅದೆಲ್ಲ ಗದ್ದಿದ್ದು. ಅದಕ್ಕೆ ಎಣ್ಣೆ ಹೊಡಿತೀವಿ ಸರ್. ಎಣ್ಣೆ ಇವು ಕೊಡ್ತಾರಲ್ಲ ಸರ್, ಇವ್ರನ್ನ ಕರ್ಕೊಂಡು ಹೋಗ್ತೀವಿ ಸರ್. ಸೇವಕ್ಕೆ ಬರ್ತಾನೆ ಸರ್ ಗದ್ದೆಯಲ್ಲಿ ಕರ್ಕೊಂಡು ಹೋಗಿ. ಅವರೆಲ್ಲರೂ ಬಂದು ಎಲ್ಲ ಹೇಳ್ತಾರೆ ಸರ್, ಚೀಟಿ ಬರ್ ಕೊಡ್ತಾರೆ ಸರ್, ಇಂತಿಂಥವು ಇಂತಿಷ್ಟು ಎಕರೆಗೆ ಇಷ್ಟು ಲೀಟ್ರ್ ಹೊಡಿಬೇಕ್ರಿ, ಇಷ್ಟು ಟ್ಯಾಂಕ್ ಹೊಡಿಬೇಕಂತ ಹೇಳ್ತಾರೆ ಸರ್. ಹೊಡೆದ್ಮೇಲೆ ಅದನ್ನು ಎಕರೆಗೆ 10 ಟ್ಯಾಂಕ್ ಹೊಡಿಬೇಕಂತ ಹೇಳ್ತಾರೆ ಸರ್. 10 ಟ್ಯಾಂಕಿ 8 ಟ್ಯಾಂಕಿ ಅಂತ ಹೇಳ್ತಾರೆ ಸರ್ ಅವರವಲ್ಲಿ. ಈ ರೀತಿ ಸರಿಯಾದ ಸಮಯಕ್ಕೆ ನಾವು ಸೂಕ್ತ ಸಿಂಪರಣಾ ಕ್ರಮಗಳನ್ನು ಮತ್ತು ಕೀಟನಾಶಕಗಳ ಬಳಕೆಯನ್ನು ಮಾಡೋದ್ರಿಂದ ನೀರಾವರಿ ವ್ಯವಸ್ಥೆ ಕೂಡ ಅಲ್ಲಿ ಬಹಳ ಮುಖ್ಯವಾಗಿರ್ತದೆ. ಸಮರ್ಪಕವಾಗಿ ರೋಗಗಳು ಮತ್ತು ಕೀಟಗಳ ನಿರ್ವಹಣೆ ಮಾಡಿದ ನಂತರ ಅಲ್ಲಿ ನೀರಿನ ವ್ಯವಸ್ಥೆ ಕೂಡ ಬಹಳಷ್ಟು ಅಷ್ಟೇ ಮುಖ್ಯವಾಗಿರ್ತದೆ. ಹಾಗಾದರೆ ಆ ನೀರಾವರಿ ವ್ಯವಸ್ಥೆಯನ್ನು ಎಷ್ಟು ದಿನಗಳಿಗೊಮ್ಮೆ ನೀರು ಕೊಡ್ತೀರಿ ತಾವು? ನೀರೇನು ದಿನ ಕೊಡ್ಬೇಕು ಸರ್, ಅವೇನೇನು ನಾವು ಪಂಪ್ಸೆಟ್ಗಳು ಅದಾವೆ ಸರ್, ಪಂಪ್ಸೆಟ್ಗಳು ದಿನ ಚಾಲು ಮಾಡಿದ್ರೆ 7 ತಾಸು ಕೊಡ್ತಾನೆ ಸರ್ ಕರೆಂಟ್. 7 ತಾಸಿನಾಗ ಒಂದು ಅರ್ಧ ಗದ್ದೆ ಇರ್ತೈತೆ ಸರ್, ಒಂದು ಸೈಡ್ ಎರಿದಿರ್ತೈತೆ, ಒಂದು ದಿನ ಇವತ್ತು ಒಂದು ದಿನ ಈ ಕಡೆ ಸೈಡ್ ಮಾಡ್ಬೇಕು ಸರ್, ಒಂದು ಸೈಡ್ ಈ ಕಡೆ ಸೈಡ್ ಮಾಡ್ಬೇಕು ಸರ್, ಸ್ವಲ್ಪ ನೆಲ ಆರ್ಬಿಡ್ಬೇಕು ಸರ್, ನೆಲ ಹೆಂಗೆ ಆರ್ಬಿಡ್ತೀವಿ ಹಂಗೆ ಸ್ವಲ್ಪ ರೋಗದ್ದು ಐತೆ ಇದು ಕಮ್ಮಿ ಆಗ್ತದೆ ಸರ್. ನಾವು ಹಂಗೆ ಒಂದೇ ರೀತಿ ನೀರಿಟ್ಟರೆ ಸರ್ ಸ್ವಲ್ಪ ಬಡ್ಡೆ ರೋಗ ಬರೋದು, ಇಲ್ಲಾಂದರೆ ಇದಾಗೋದು ಲೆದ್ದೆ ರೋಗ ಬರೋದು, ಇಲ್ಲ ನಟೆ ಹೋಗೋದು, ಜೇರಿ ಆಡೋದು ಇದಾಗ್ತದೆ ಸರ್. ಅದನ್ನ ಹೆಂಗೆ ನಾವು ಸ್ವಲ್ಪ ಆರ್ಬಿಟ್ಟು ನೀರು ಮಾಡ್ತೀವಿ ಸರ್, ಹಂಗೆ ಗುನ್ನಿ ಬರ್ತದೆ ಸರ್ ಬೇಸೋದನ್ನ ಗದ್ದೆದೆಲ್ಲ. ಈ ರೀತಿಯಾಗಿ ಬಂದಂಥ ಒಂದು ರೋಗಗಳ ಹತೋಟಿ ಕ್ರಮ, ಸಮರ್ಪಕವಾಗಿ ನೀರಾವರಿಯ ನಿರ್ವಹಣೆ ಮಾಡಿ ಆದ ನಂತರ ಎಷ್ಟು ದಿನದ ನಂತರದಲ್ಲಿ ಈ ಭತ್ತ ಕಾಳುಗಟ್ಟಿ ಕಟಾವಿಗೆ ಬರ್ತದೆ? 2 ತಿಂಗಳಾಗ ಕುಸುಮ ಬರ್ತದೆ ಸರ್. ಕುಸುಮ ಬಂದ ನಂತರ ಒಂದು 15 ದಿನ 20 ದಿನ ಆದ್ರೆ ಹೊಡೆ ಬರ್ತದೆ ಸರ್. ಅದು ಹೊಡೆ ಬಂದಮೇಲೆ ವ್ಯವಸ್ಥೆನೆ ಕಡ್ಯಾಕೆ ಹೋಗ್ತೈತೆ ಸರ್. 1 ಹತ್ತು ದಿನ ಆದಮೇಲೆ ವ್ಯವಸ್ಥೆ ಎಲ್ಲ ಕಡ್ಯಾಕೆ ಹೋಗೋದು. ಅವಾಗ ಒಂದು ಟೈಮ್ ಅಲ್ಲಿ ಎಣ್ಣೆ ಹೊಡಕ್ಕೆ ಹೋಗ್ಬೋದು ಸರ್, ಅದಕ್ಕೆ ಸುಂಕ ಇರ್ತದೆ ಸರ್. ಅದು ಅವು ಎಣ್ಣೆ ಬರ್ತದೆ ಸರ್, ಅವು ಆ ಥರ ಹೊಡೆದ್ರೆ ಎಲ್ಲ ಗಟ್ಟಿ ಕಾಳಾಗ್ತದೆ ಸರ್. ಅದು ಇಲ್ಲಂದ್ರೆ ಜೋಳಾಗ್ತದೆ ಸರ್. ಅದು ಆ ಎಣ್ಣೆ ಹೊಡಲಿದ್ರೆ ಅವ್ರು ಬಂದು ಹೇಳ್ತಾರೆ ಸರ್, ಇಂಥ ಇಂಥ ಎಣ್ಣೆ ಹೊಡ್ಕಂದ್ರೆ ಇಂಥ ಥರ ಆತತ್ತಂತಂದು ಅದು ಹೊಡೆದ್ರೆ ಈ ಗಟ್ಟಿ ಕಾಳಾಗ್ತದೆ ಸರ್. ಮತ್ತು ಇಬ್ಬನಿಗೆ ಸ್ವಲ್ಪ ಇದಾಗ್ತದೆ ಸರ್, ತೆನೆ ಕಟ್ತದೆ ಸರ್, ಅದು ಕಾಳು ಇದಾಗಿ ಬಿಡ್ತದೆ ಸರ್. ಇಬ್ಬನಿಗೇನು ಚಳಿಗಾಲ ಇದೆ, ಇಬ್ಬನಿಗೆ ಕಾಳು ಬಿಡ್ತದೆ ಅಂತ ಹೇಳಿ ಸ್ವಲ್ಪ ನೀರನ್ನು ಕಡಿಮೆ ಕೊಟ್ಟರೆ ಸ್ವಲ್ಪ ಇನ್ನಷ್ಟು ಹೆಚ್ಚಿನ ಕಾಳನ್ನು ನಿರೀಕ್ಷೆ ಮಾಡ್ಬೋದೇನು? ನೀರೇನು ಸಮ್ ಇದಿಲ್ಲ ಸರ್, ಅದೇ ನಮ್ಮ ಮ್ಯಾಲೆ ಬೀಳ್ತದೆ ಸರ್, ಮುಂಜಾನೆ ಬಡ್ಡೆಯಲ್ಲಿ ಏನು ಇದಾಗಲ್ಲ ಸರ್. ನಾವು ಸ್ವಲ್ಪ ಎಷ್ಟು ಕಂಟ್ರೋಲ್ ಇಟ್ಕೊಂತೀವಿ ಸರ್ ಅಷ್ಟು ರೋಗಕ್ಕೆ ನಮಗೆ ಇದಾಗ್ತದೆ ಸರ್. ನಾವು ಹೆಚ್ಚಿನ ನೀರಾವರಿ ಏನನ್ನು ಇದು ಮಾಡಿದ್ರೆ ಸರ್ ಅದು ಕಾಲು ಸಿಕ್ಕಂಥ ಗದ್ದೆ ಬೀಳೋದು ಮತ್ತು ಇಲ್ಲದ್ರೆ ಇದಾಗೋದು ಔಟ್ರದ್ದು ಭಾಳ ಇದಾಗ್ತದೆ ಸರ್. ಶಿವಕುಮಾರ್ ಅವರು, ಈ ಗದ್ದೆ ಕೊಯ್ಲು ಬಗ್ಗೆ ಹೇಳಿ, ಹೇಗೆ ಕಟಾವು ಮಾಡ್ತೀರಿ ಮತ್ತು ಕಣದ ಬಗ್ಗೆ, ಇದ್ರ ಬಗ್ಗೆ ಒಂದಿಷ್ಟು ವ್ಯವಸ್ಥೆ? ಕಟಾವು ಸರ್ ಬೇಸ ಎಲ್ಲ ಕೆಂಪತ್ತೆ ಸರ್, ಅದು ಕೆಂಪತ್ತಲಿದ್ರೆ ಸ್ವಲ್ಪ ಬೀಮ್ ಪುಡಿ ಅಂತ ಬರ್ತದೆ ಸರ್, ನಾವು ಎಣ್ಣೆ ಅದು ಹೊಡ್ತೀವಿ ಸರ್. ಒಂಥರ ಎಲ್ಲ ಒಂದೇ ತೊಡು ಕೆಂಪತ್ತೆ ಸರ್, ಗದ್ದೆಲ್ಲಾದ್ರೆ ಮೂಲ ಮೂಲೆ ಎಣ್ಣೆ ಹೊಡ್ಕೊಂಬಿಡ್ತದೆ ಸರ್, ಒಂಥರ ಒಂದು ಮೂಲ ಮೂಲೆ ಹಸಿರುಗಳಿರೋದು ಅದಿರೋದು ಆಗ್ತದೆ ಸರ್. ಅದಿರೋದೆಲ್ಲ ಹೊಡ್ಕೊಂಬಿಟ್ರೆ ಸರ್ ಒಂದೇ ತೊಡು ಇದಾಗ್ತದೆ ಸರ್, ಕೆಂಪತ್ತೆ ಸರ್ ಗದ್ದೆ. ಕಟಾವು ಮಾಡ್ತೀವಿ ಸರ್, ಕಟಾವು ಮಾಡಿ ಮಿಷಿನ್ ಬಂದ್ಬಿಟ್ಟವೆ ಸರ್, ಇವಾಗ ಏನು ಲೇಬರ್ ಇಲ್ಲ ಏನಿಲ್ಲ ಸರ್, ಮಿಷಿನಿ ಒಂದೇ ದಿನದಾಗ ರಾಶಿ ಮಾಡ್ಬೋದು ಸರ್, ಆ ಥರ ಆಗೈತಿಲ್ಲ. ಈ ಕಟಾವು ಮಾಡಿದಂಥ ಒಂದು ಭತ್ತವನ್ನು ನೇರವಾಗಿ ಮಾರ್ಕೆಟಿಗೆ ತೆಗೆದುಕೊಂಡು ಹೋಗ್ತಾರೆ ಅಥವಾ ಮನೆಗಾಗಿ ಬಳಸ್ತೀರೋ? ಇಲ್ಲ ಸರ್, ನೇರವಾಗಿ ಮಾರ್ಕೆಟ್ಗೆ, ಅಲ್ಲೇ ನಾವು ಕೊಯ್ದು ಗದ್ದೆ ಬಿಟ್ಟು ಸ್ವಲ್ಪ ಬೈಲಿಯಲ್ಲಿ ಹಾಕಿರ್ತೀವಿ ಸರ್. ಅವರು ವ್ಯಾಪಾರಗಾರರು ಅಲ್ಲೇ ಬರ್ತಾರೆ ಸರ್, ನೋಡ್ತಾರೆ ಸರ್, ನೆಲ್ಲು ನೋಡ್ತಾರೆ, ಮತ್ತು ಅವರಿಗಾಗಿ ಒಪ್ಪಿಗೆ ಆದರೆ ತಗೊಂತಾರೆ ಸರ್, ಇಲ್ಲಾಂದರೆ ಹಂಗೆ ಹೋಗ್ತಾರೆ ಸರ್. ಮತ್ತು ಬೇರೆಯವ್ರಂತ ಇರ್ತಾರಲ್ಲ ಸರ್, ಬೆಳೆದಿರ್ತೀವಿ ಸರ್, ಅವನಂತ ಹಂಗೆ ಇಟ್ಕೊಂಬೋಕೆ ಬರ್ಕಲ್ಲ ಸರ್ ನಾವು. ಸಹಜವಾಗಿ ಒಂದು ವಾರ್ಷಿಕ ಈ ಭತ್ತದ ಬೆಳೆಯಲ್ಲಿ ಎಷ್ಟು ಖರ್ಚು ಬರುತ್ತೆ ಮತ್ತು ಆ ಎಲ್ಲ ಖರ್ಚುಗಳನ್ನು ತೆಗೆದ ನಂತರ ಉಳಿಯುವಂಥ ಆದಾಯ? ಒಂದು ಎಕರೆಗೆ ಸರ್ ಏನಿಲ್ಲ ಅಂದರೆ ಒಂದು 25,000 ರೂಪಾಯಿ ಬರ್ತದೆ ಸರ್ ಖರ್ಚು. ನಾವು ಮಾಡಿದಂಗೆ ಐತೆ ಸರ್, ನಾವು ಎಷ್ಟು ಸ್ವಲ್ಪ ಮನೆಯವರು ಮಾಡ್ಕೊಂಡ್ರೆ ಸ್ವಲ್ಪ ಕಮ್ಮಿ ಬರ್ತದೆ ಸರ್, ಮತ್ತು ಆಳುಗಳ ಮೇಲೆ ಬಿಟ್ಟು ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಬರ್ತದೆ ಸರ್ ಖರ್ಚು. ಸಹಜವಾಗಿ ಈ ಹಿಂದಿನ ದಿನಗಳಲ್ಲಿ ಯಾವ್ಯಾವ ಬೆಳೆಯಿಂದ ಎಷ್ಟೆಷ್ಟು ನಿರೀಕ್ಷೆ ಮಾಡಿದ್ರಿ ತಾವು? ಮೆಷಿನ್ ಗಿಡ ಬೆಳೆದಿದ್ವಿ ಸರ್, ಹತ್ತಿ ಬೆಳೆದಿದ್ವಿ ಸರ್, ಇವಾಗ ಗದ್ದೆ ಮಾಡಕತ್ತೀವಿ ಸರ್. ಈ ಮೆಣಸಿನ ಪ್ಲಾಟನ್ನು ಮಾಡಿದೆ ಅಂತ ಹೇಳಿದ್ರೆ ಮೆಣಸಿನ ಬಗ್ಗೆ, ಹತ್ತಿ ಬೆಳೆ ಬಗ್ಗೆ ಒಂದಿಷ್ಟು ಹೇಳಿ, ಹೇಗೆ ಅದನ್ನು ಬೆಳ್ಕೊಳ್ತೀರಿ ತಾವು? ಮೆಣಸಿನ ಸರ್ ನಾವು ಫಸ್ಟಿಗೆ ಮಾಡಿದ್ದೀವಿ ಸರ್, ಇನ್ನು ಊರಾಗ ಯಾರು ಭಾಳ ಮಾಡಿದ್ದಲ್ಲ ಸರ್, ಅದೇ ಫಸ್ಟ್ ಬೆಳೆ ಇಟ್ಟಿದ್ವಿ. ಬೇಸ್ ಬಂದಿದ್ದೀವಿ ಸರ್, ಇಳೆವರಿಯನ್ನು ಫಸ್ಟಿಗೆ ಮೆಷಿನ್ ಬೀಜ ತಗೊಂಬಂದಿವಿ ಸರ್. ಮೆಷಿನ್ ಬೀಜ ತಗೊಂಬಂದು ಅವನ್ನೆಲ್ಲ ಜಿನ್ನಕ್ಕೆ ಹಾಕ್ಸ್ಕೊಂಡು ಪೌಡ್ರ್ ಕಲಿಸಿ ಎಲ್ಲ ಇದು ಮಾಡಿ ಸಾಲು ಹೊಡೆದು ಅದನ್ನೆಲ್ಲ ನೀಟಾಗಿ ಇದು ಮಾಡ್ಕೊಂಡಿವಿ ಸರ್. ಹೊಲನ ಹೊಲ ಮಾಡಿ ಗೊಬ್ಬರ ಏರಿದ್ದೀವಿ ಸರ್, ಗೊಬ್ಬರ ಏರಿ ಒಂದು 10 ಎಕರೆಗೆ 10 ಟಾಕ್ರಿ ಗೊಬ್ಬರ ಏರಿದ್ದೀವಿ ಸರ್. ಏರಿದ ನಂತರ ಆಮೇಲೆ ಅದನ್ನ ಬೇಸು ಅರಿವಿ ಟಿಲ್ಲರ್ ಹೊಡಿಸಿ ಅದು ಕುಂಟೆ ಹೊಡೆದು ಬೇಸ ಅಲ್ಲಿ ಇಟ್ಟು ಸಾಲು ನೀಟಾಗಿ ಸಾಲು ಬಿಡಿಸ್ತಾರೆ. ಇಟ್ಟಿವಿ ಸರ್, ಎಕರೆಗೆ 3 ಇಡ್ತಾರೆ ಸರ್ ಬೀಜ. ಅದನ್ನ ಇಟ್ಟಮೇಲೆ ನೀರು ಮಾಡಿದ್ಮೇಲೆ 8-10 ದಿನಕ್ಕೆ ನಾಟಿ ಕಾಣಿಸ್ತದೆ ಸರ್. ನಾಟಿ ಕಂಡಮೇಲೆ ಅವಕ್ಕೆ ಒಂದು ಸ್ವಲ್ಪ ಇದು ಬರ್ತದೆ ಸರ್, ನಾಟು ಹೊತ್ತಿನಾಗ ಹುಳ ಬರ್ತದೆ ಸರ್, ನಟೆ ರೋಗ ಅಂತ ಬರೋದು, ಅವು ಎಣ್ಣೆ ಹೊಡ್ಕೋಬೇಕು ಸರ್, ಹಂಗಂದರೆ ಬೇಸಿದಾಗ್ತದೆ ಸರ್. ಸಹಜವಾಗಿ ಶಿವಕುಮಾರ್ ಅವರೇ, ಸಕಾಲಕ್ಕೆ ಹತೋಟಿ ಕ್ರಮಗಳನ್ನು ಸಿಂಪರಣಾ ಕ್ರಮಗಳನ್ನು ಅನುಸರಿಸಿ ಸಮರ್ಪಕವಾಗಿ ನೀರು ನಿರ್ವಹಣೆ ಮಾಡಿದಂಥ 1 ಎಕರೆ ಗದ್ದೆ ವಾರ್ಷಿಕವಾಗಿ ಎಷ್ಟು ಖರ್ಚು ತಗಲುತ್ತೆ ಮತ್ತು ಆ ಖರ್ಚು ವೆಚ್ಚಗಳನ್ನು ತೆಗೆದಾದ ನಂತರ ಉಳಿಯುವಂಥ ಸಹಜ ಆದಾಯ? ಆದಾಯ ಸರ್ ಒಂದು ಎಕರೆಗೆ 25,000 ರೂಪಾಯಿ ತೆಗೆದು ಇಟ್ಟು ಸರ್ ನಮಗೆ ಉಳಿತೇವೆ ಸರ್, 1-8 ಸಾವಿರ ಉಳಿತೇವೆ ಸರ್ ಎಕರೆಗೆ, ಎಲ್ಲ ಮಾಡ್ಕೊಂಬಲಿಕ್ಕಾಗಿ ಎಲ್ಲ ಹೋಗ್ಲಿಕ್ಕಾಗಿ 1-8 ಸಾವಿರ ಉಳಿತೇವೆ ಸರ್. ಈ ಬಾರಿ ಭತ್ತದ ಗದ್ದೆಯಿಂದ ಎಷ್ಟು ಇಳುವರಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ?

ಹೇಗಿದ್ದಾರೆ ನಿಮ್ಮತ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದಾರೆ ಕಣೆ, ಡಾಕ್ಟ್ರು ದೇವರ್ ಹಾಗ್ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್ ಯಾಕೆ ಹೇಳ್ದೆ, ನಮ್ಮತ್ತೆ ನಾ ಚೆಕಪ್ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ